ಅದೇ ಪೈಪ್ಸ್ ಇಂದಾನೆ ಸರ್, ಪಿ ಯು ಸಿ ಪೈಪ್ ನಲ್ಲೇ ಡ್ರೈನೇಜ್ ಮಾಡಿದೀನಿ. ಅಷ್ಟು ಮಾಡಿದ್ರು ಸಾಕು, ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ ಸರ್, ಬಟ್ ಸುತ್ತಲುಮುತ್ತಲು ಮರ ಇರಬಾರ್ದು ಅಂತಾರೆ, ಅದು ಮರ ಇದ್ರೆ ಫೇಲ್ ಅಂತ ಸರ್. ಬೇರೆ ಯಾವುದೇ ಒಂದು ಮರ ಇದ್ರೆ ಆ ಒಂದು ಪೈಪ್ ನಲ್ಲಿ ಅದರದ್ದು ಬೇರೆ ಹೋಯ್ತು ಅಂತಂದ್ರೆ ಬ್ಲಾಕ್ ಆಗತ್ತಂತೆ. ಅಷ್ಟಾಗಿ ಮರ ಇದಾವ ಅಲ್ಲಿ? ಹಾ ಇದಾವೆ ಸರ್, ಸುತ್ತಲುಮುತ್ತಲು ನಮ್ಮ ಭೂಮಿಯ ಸುತ್ತಲುಮುತ್ತಲು ಹಣ್ಣಿನ ಗಿಡಗಳು ಬೆಳಿತೀವಲ್ಲ ಸರ್ ನಾವು, ಆ ಹಣ್ಣಿನ ಗಿಡಗಳಿಂದ ಏನಾದ್ರೂ ತೊಂದರೆ ಆದ್ರೆ ನಮ್ಮ ಒಂದು ಯೋಜನೆ ಫೇಲ್ ಆಗತ್ತೆ ಸರ್. ಆ ಒಂದು ವಿಚಾರದಲ್ಲಿ ಹೇಳ್ಬೇಕಂತಂದ್ರೆ ಹಲಸು, ಮಾವು, ಜಾಯಿಕಾಯಿ, ಲವಂಗ ಇಂತ ಅಗರ್ವುಡ್ ಇದೆ ಸರ್, ಏನಾದ್ರು ಫೇಲ್ ಆದ್ರೆ ಇನ್ನು ಗೊತ್ತಿಲ್ಲ. ಅಷ್ಟಾಗಿ ಅಗರ್ವುಡ್ ಬಗ್ಗೆ ಬಹಳ ಜನ ಹೇಳ್ತಾರೆ, ಅದು ಲಾಭದಾಯಕ ಅನಿಸಿದೆಯಾ ಸರ್? ಅವರು ಆರಂಭದಲ್ಲಿ ಆ ಒಂದು ಏನು ಅವರು ಕೊಟ್ಟಿದಾರಲ್ಲ ನಮಗೆ, ಆ ಒಂದು ಅವರು ಹೇಳಿಕೆಯ ಮೇಲೆ ನಾವು ಬೆಳೆದಿದ್ದಹುದು. ಆದ್ರೆ ಈಗ ಅವರ ವರ್ತನೆ ನೋಡಿದ್ರೆ ಈಗ ಅವರು ಒಂದು ಬಿಸ್ನೆಸ್ ಆಗಿ ಅದನ್ನ ಇದ್ ಮಾಡ್ತಾ ಇದ್ದಾರೆ ಅನ್ಸತ್ ನನಗೆ. ಯಾಕಂತಂದ್ರೆ ಮೊದಲನೇದಾಗಿ ಅವರು ನಮ್ಮಲ್ಲಿ ಬಂದಾಗ ಅವರಿಂದನೇ ನಾವು ಎಲ್ಲದನ್ನೂ ಪಡಿಬೇಕು ಹೇಳುವಂತಹದ್ದನ್ನು ಅವ್ರು ಹೇಳಿದ್ರು. ಬಟ್ ನಮ್ಗೆ ಅವು ಕೇವಲ ಮರವನ್ನು ಬೆಳೆಯುವುದಷ್ಟನ್ನೇ ಹೇಳಿದ್ರು ಬಿಟ್ರೆ ಈಗ ಅದ್ರ ಪ್ರೊಸೆಸ್ ಎಲ್ಲ ಬಹಳ ಕಷ್ಟದಾಯಕ ಅನ್ಸುತ್ತೆ ಸರ್ ನನಗೆ. ಏನು ಏನಂತ ಇದ್ದಾರೆ ಈಗ ಅದಕ್ಕೆ ಸರ್? ಅವರು ಒಂದು ಇಂತಿಷ್ಟು ರೌಂಡ್ ಅದ ಮರ ಬೆಳಿಬೇಕು ಅಂತ ಹೇಳಿದ್ರು. ಬಟ್ ಅದ್ರ ಮೇಲೆ ಇನ್ಸ್ಟಿಮೇಷನ್ ಮಾಡ್ಬೇಕು ಸರ್, ಅದಕ್ಕೆ ಹೋರ್ ಹೊಡಿಬೇಕು ಡ್ರಿಲ್ ಇಂದ ಸರ್. ಆ ಡ್ರಿಲ್ ಇಂದ ಹೋರ್ ಹೊಡೆಯುವುದು ಅಂತಂದ್ರೆ ಒಂದು ಬಾರಿ ಅಲ್ಲ ಸರ್, ಒಂದು ಮರಕ್ಕೆ ಕನಿಷ್ಠ ಪಕ್ಷ 100 ಮೇಲೆ ಹೋಲ್ ಆಗತ್ತೆ ಸರ್. ಅದು 3 ಒಂದ್ಸಲ ಆದ್ಮೇಲೆ ಮತ್ ಪುನಃ 3 ಮತ್ತೆ 100 ಮೇಲೆ ಹೋಲ್ ಹೊಡಿಬೇಕು. ಅದಕ್ಕೆ ಅವ್ರು ಕೊಟ್ಟಂತಹ ಆ ಮೆಡಿಸಿನ್ ಅದರೊಳಗಡೆ ಹಾಕ್ಬೇಕು ನಾವು. ಆ ಹೋಲ್ ಹೊಡೆಯುವಂತ ತೋಟದಲ್ಲಿ ವ್ಯವಸ್ಥೆ ಸರ್, ಅದ ಡ್ರಿಲ್ಲಿಗೆ ನಾವು ಮತ್ತೊಂದು ಜನರೇಟರ್ ಇಟ್ಕೊಳ್ಬೇಕು, ಆ ಹೋಲನ್ನು ಮೇಲೆ ಹತ್ತಿ ಹೊಡಿಬೇಕು. 30 ಮೇಲೆಲ್ಲ ಹೋಲ್ ಹೊಡೆದು ಡ್ರಿಲ್ಲಿಂದ ಅಂತಂದ್ರೆ ಒಂದು ಸುಲಭದಾಯಕವಾದಂತ ಕೆಲಸ ಅಲ್ಲ ಸರ್, ಕಷ್ಟ ಆಗುತ್ತೆ. ಆ ಲೇಬರಿಗೂ ಅದು ಒಂದು ಜೀವದ ಹಂಗನ್ನು ತೊರೆದು ಅವನು ಆ ಕೆಲಸವನ್ನು ಮಾಡಬೇಕಾಗತ್ತೆ. ಮತ್ತೀಗ ನೆನ್ನೆಲ್ಲ ಕೈ ಬಿಟ್ಟಂಗಾಯ್ತಾನೆ ಹೇಗೆ? ಇಲ್ಲ ಸರ್, ಅಲ್ಲ ಒಟ್ಟಿನಲ್ಲಿ ಅವ್ರು ಹೇಳಿದ್ರಲ್ಲ, ಆರಂಭದಲ್ಲಿ ಹೇಳಿದಷ್ಟು ಸುಲಭ ಇಲ್ಲ ಹೇಳಿ. ಆರಂಭದಲ್ಲಿ ನಮ್ಗೆ ಹೇಳಿದ್ರು ಅವ್ರು, ನೀವು ಈ ರೀತಿಯಾಗಿ ಅಗರ್ ಬೆಳೆಯಿರಿ, ನಿಮ್ಗೆ ಒಂದು ಇದು ಒಂದು ಮರದಿಂದ ಇಂತಿಷ್ಟು ಲಾಭದಾಯಕ ಬರುತ್ತೆ ಅಂತೆಲ್ಲ ಹೇಳಿದ್ರು. ಬಟ್ ಈ ಯಾವ ಪ್ರೊಸೆಸ್ ಅನ್ನ ಅವತ್ತು ಹೇಳಿಲ್ಲ ಸರ್ ಅವರು. ನಾವೇನು ಅನ್ಕೊಂಡ್ವಿ ಅವರದ್ದೇ ನಡೆಸ್ತಾರೆ, ಆ ರೀತಿ ಮಾಡಬಹುದು ಅವರು ಅಂತೇಳಿ ಅನ್ಕೊಂಡಿದ್ವಿ. ಬಟ್ ಈಗ ಅವರು ಹೇಳುವಂತದ್ದು ಪ್ರೊಸೆಸ್ ಇದೆಯಲ್ಲ, ಆಮೇಲೆ ಅದಾದ್ರೂ ಸುಲಭ ಇಲ್ಲ ಸರ್. ಅದು 2 ಅವರದ್ದು ಕಾರ್ಯಕ್ರಮ ಮುಗಿದ ಮೇಲೆ ಅದು ಮತ್ತು ಗಿಡ ಸತ್ತ ಮೇಲೆ ಆ ಒಂದು ಒಳ್ಳೆ ಕ್ವಾಲಿಟಿ ಇದೇ ಬರ್ಬೇಕಂತೆ ಸರ್ ಅದರಲ್ಲಿ. ಏನು ಅದು ಆದ್ರೆ ಮಾತ್ರ ಮೊದಲನೇ ಗ್ರೇಡು, 2 ಹೀಗೆಲ್ಲ ಇದೆ ಅವ್ರದ್ದು. ಅದ್ ನಮ್ದು ಫಸ್ಟ್ ಗ್ರೇಡ್ ಇದ್ರು ಸರ್, ಅವ್ರು 2 ಅಂತಂದ್ರೆ ನಮ್ದು ಯಾವ ರೀತಿ ನಮ್ಮ ಹತ್ರ ಮಾನದಂಡ ಏನಿಲ್ಲ ಸರ್ ಅದು. ಇಲ್ಲ ನಾವು ಇದು ಫಸ್ಟ್ ಗ್ರೇಡ್ ಹೇಳಲಿಕ್ಕೆ, ಯಾಕಂದ್ರೆ ನಮಗೂ ಅದು ಹೊಸ ಬೆಳೆ ಈಗ. ಹಾಗಾಗಿ ಹೊಸದಾಗಿ ರೈತರು ಆಯ್ಕೆ ಮಾಡ್ಕೋಬೇಕಾದಾಗ ಏನ್ ಗಮನಿಸ್ಬೇಕು? ಯಾವ್ದು ಬೆಳೆಯಲ್ಲ ಸರ್? ಈ ಬೆಳೆ ಅಗರ್ವುಡ್ ಸರ್. ಈ ಬೆಳೆಗೆ ನಮ್ಗೆ ಈ ಕೃಷಿ ಇಲಾಖೆಯವರದ್ದು ಯಾವ್ದು ಮಾರ್ಗದರ್ಶನ ಇಲ್ಲಲ್ಲ ಸರ್ ಇದಕ್ಕೆ. ಇದು ಒಂದು ಪ್ರೈವೇಟ್ ಕಂಪನಿಯವರು ಬಂದು ನಮ್ಮಲ್ಲಿ ಹೇಳಿದ್ದು, ನಾವು ಅವರ ಮಾತನ್ನು ನಂಬಿ ಮಾಡಿದ್ವಿ. ಬೇರೆ ಯಾವುದೇ ಬೆಳೆಗಾದ್ರೂ ನಮ್ಗೆ ಹೇಳಲಿಕ್ಕೆ ಒಂದು ರೈಟ್ಸ್ ಇದೆ ಸರ್. ಯಾಕಂತಂದ್ರೆ ನಮ್ಗೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ನಮ್ಮ ಸಂಗಡ ಇರುತ್ತೆ, ನಾವು ವಾದ ಮಾಡ್ಬೋದು ಅವ್ರ ಸಂಗಡ. ಇದಂಗಲ್ಲ ಸರ್, ಅವ್ರು ಒಂದೇ ಅದು. ಅವ್ರ ಹತ್ರ ನಾವು ಈಗ ತಗ್ಗು ಬಗ್ಗೆ ಹೋಗ್ಬೇಕೆ ಬಿಟ್ರೆ ನಾವೇನೇ ಮಾತಾಡಿದ್ರೆ ಈಗ ಅದು ನಾವು ಮರೆ ಕಡೋ ಪರಿಸ್ಥಿತಿಯೂ ಬರುತ್ತೆ ನಮ್ಗೆ. ಯಾಕಂತಂದ್ರೆ ನಮ್ಗೆ ಅದರಿಂದ ಮುಂದೆ ಬೇರೆ ಮಾರ್ಕೆಟಿಂಗ್ ವ್ಯವಸ್ಥೆ ಗೊತ್ತಿಲ್ಲ ಸರ್ ಅದರದ್ದು. ಮತ್ತೆ ಅವರೇ ಕೊಂಡ್ಕೋಬೇಕಲ್ಲ ಸರ್? ಅವರೇ ಗಿಡ ಕೊಡೋದು, ಅವ್ರ ಹತ್ರ ಯಾರ ಹತ್ರ ನಾವು ಗಿಡ ತಗೊಂಡಿರ್ತೀವೋ ಅವರೇ ಗಿಡವನ್ನು, ಆ ಗಿಡದ ಇದು ಸುಗಂಧವನ್ನು ಅವರೇ ಪರ್ಚೇಸ್ ಮಾಡ್ತಾರದು. ಬೇರೆ ಯಾರಿಗೂ ರೈಟ್ಸ್ ಇಲ್ಲ ಸರ್ ಅದು, ಬಹುಶಃ ನನ್ನ ತಿಳಿದ ಪ್ರಕಾರ. ಬೆಳೆಸ್ಬೇಕಾದ ಖರ್ಚು ಏನ್ರಿ ಬಂತ ಆ ಬೆಳೆಯಲ್ಲಿ? ಇಲ್ಲ ಸರ್. ಯಾವುದು ಅಗರ್ವುಡ್ಡಿಗ? ಇಲ್ಲ, ಗಿಡಕ್ಕೆ ಆರಂಭದಲ್ಲಿ 50 ಕೊಟ್ಟಿದ್ವಿ ನಾವು. ಈಗ ಅದು ಬೆಳೆಯಲ್ಲವರಿಗೂ ಏನು ತೊಂದರೆ ಇಲ್ಲ, ಯಾಕಂತಂದ್ರೆ ನಾವು ಅದು ತೋಟದಲ್ಲಿ ಉಪ ಬೆಳೆಯಾಗಿ ಬೆಳೆಯುವಂತಹದ್ದು. ಆದ್ರೆ ಈಗೇನು ಹೇಳ್ತಾರಲ್ಲ ಅವ್ರ ಪ್ರೊಸೆಸ್, ಅದಕ್ಕೆ ಬಹಳಷ್ಟು ಖರ್ಚಿದೆ. ಒಂದು ಗಿಡಕ್ಕೆ ನನ್ನ ತಿಳುವಳಿಕೆ ಸರ್ ಪ್ರಕಾರ ಸರ್ ಒಂದು 15-20,000 ರೂಪಾಯಿ ನಾನು ಅದಕ್ಕೆ ಖರ್ಚು ಮಾಡಬೇಕಾಗತ್ತೆ ಈಗ. ನೀವೇ? ಹೌದು ಸರ್, ನಾವೇ. ರೈತರೇ ಮಾಡ್ಬೇಕಂತ ಹೇಳಿದಾರೆ? ಹೌದು, ರೈತರೇ ಮಾಡ್ಬೇಕು. ಇಲ್ಲಾಂತಂದ್ರೆ ಆ ದ್ರವ್ಯ ತೆಗಲಿಕ್ಕೆ ಆಗಲ್ಲ ಸರ್. ಸುಗಂಧ ದ್ರವ್ಯ ಬರ್ಬೇಕಂದ್ರೆ ಆ ಗಿಡವನ್ನ ಕೊಲ್ಬೇಕಂತಂದ್ರೆ ಅಷ್ಟು ಪ್ರೊಸೆಸ್ ಅನ್ನ ಅವ್ರು ಹೇಳಿದಾಗೆ ನಾವು ಮಾಡಬೇಕಾಗತ್ತೆ. 15-20,000 ರೂಪಾಯಿ ನಾವು ಖರ್ಚು ಮಾಡಿದ್ರು ಅಥವಾ ಒಂದು 15,000 ರೂಪಾಯಿ ಖರ್ಚು ಮಾಡಿದ್ರು ಸಹಿತ ನಾವು ಬೆಳೆದಂತದ್ದು ಆ ಒಂದು ದ್ರವ್ಯ ಇದು ಗುಣಮಟ್ಟ ಮೊದಲನೇ ದರ್ಜೆದಾದ್ರೆ ತೊಂದರೆ ಇಲ್ಲ. ಇಲ್ಲ ಅಂತಂದ್ರೆ ಅವ್ರು ಇಲ್ಲ ಇದಕ್ಕೆ ಇಷ್ಟು ರೇಟ್ ಇಲ್ಲ ಅಂದ್ಬಿಟ್ರೆ ಕಷ್ಟ ಆಗತ್ತೆ ಸರ್. ಆ ದೃಷ್ಟಿಯಲ್ಲಿ ನನ್ನ ಒಂದು ವಿಚಾರದಲ್ಲಿ ನಾವು ಬೇರೆ ಬೇರೆ ಬೆಳೆ ಬೆಳೆಯೋದಕ್ಕಿಂತ ಈಗಾಗಲೇ ನನ್ನ ಮಿತ್ರರು ಹೇಳಿದಾಗೆ ನಾವು ಪೂರ್ವಜರು ಏನಿದ್ದಾರಲ್ಲ ನಮ್ಮ ಹೇಳ್ಕೊಟ್ಟದ್ದು, ಕಾಳುಮೆಣಸು, ಅಡಿಕೆ, ತೆಂಗು, ಬಾಳೆ, ಏಲಕ್ಕಿ,

ಸಮಯ 7:20. ಇನ್ನು ಮುಂದೆ ಶಾರ್ಜಾದಲ್ಲಿ ನಡೆಯುತ್ತಿರುವ ಟಿ20 ವಿಶ್ವಕಪ್ 2021 ಅಫ್ಘಾನಿಸ್ತಾನ್ ಹಾಗೂ ಸ್ಕಾಟ್ಲೆಂಡ್ ತಂಡಗಳ ನಡುವೆ ನಡೆಯುವ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿರುವಿರಿ. England to get a couple of games with them. I think they've done their job. But it also depends on teams. I mean, would India want to spend a week in Scotland except to watch the beautiful sights there, lovely landscape. It's a beautiful country. It's a lovely countryside that they have got. No, people want to go and play competitive cricket. The gap between India and Scotland is huge, and so they don't want to spend a week. They would rather play against more competitive sides, and I think that is why Scotland doesn't get enough games. But they have found Afghanistan, they play against West Indies, they invite Bangladesh often. So they have enough cricket, but they would want to get more competitive. Also the fact that football is a big game in Scotland. Yes. Right? So and rugby is. Mm. So when you've got two sports that are above cricket, it's going to be difficult for them to find the revenues that are needed to make the game more popular. Not every nation can be like Australia. But Ashish, seedhe iske upar aate hain. Afghanistan ki jo batting order hai, uske andar top ke jo batsmen hai, Hazratullah Jazai especially, the kind of batting strength that this guy has got is phenomenal. Yeah, he's a terrific player. I mean, and then you also have that veteran with you who's been playing for ages, the wicketkeeper batsman. Mohammad Shehzad. So he's there. And then you have lots of guys who are decent players down the line who've been playing for some time. And Nabi himself can be a very, very dangerous player down the order. Rashid Khan, again, in those last 3-4 overs can be another dangerous player. I believe he gets vital all the time. No, so they have some new guys coming in all the time, you know. And what I've seen of Afghanistan players is they're fearless. Because from where they come, the situations that they have seen day in and day out, a cricket ball doesn't give them any fears. Of course, I'm sure. बात आपने बहुत अच्छी रखी यहाँ पर. लेकिन इसके साथ हमारे समय इस समय दो और कॉलर्स जुड़ रहे हैं. आइए सबसे पहले कॉलर से करते हैं बातचीत. नमस्कार, गुड इवनिंग. गुड इवनिंग. क्या नाम है आपका जनाब? कहाँ से कॉल कर रहे हैं आप? जी सर, मेरा नाम है सलीम खान, गांव कुवाला, पंचायत पनोरिया, बाड़मेर जिले से बात कर रहा हूँ सर. जी सलीम खान जी, वेलकम टू आवर शो. क्या पूछना चाहते हैं? ये चाहता हूँ, राशिद खान आज खेल रहे हैं? हाँ जी, वो खेल रहे हैं आज, वो स्क्वाड के अंदर है प्लेइंग 11 में. और कुछ आप पूछना चाहते हैं? अफगानिस्तान जीतेगा आज. चलिए, जैसा आप कह रहे हैं, दुआ करते हैं कि ऐसा हो, आपकी मन की बात पूरी हो जाए, मुराद पूरी हो जाए. एक और कॉलर ले लेते हैं. हेलो. हेलो, नमस्ते, स्वागत है आपका कार्यक्रम में. जी सर नमस्ते. जी कहाँ से बात कर रहे हैं? जी सर, जोधपुर राजस्थान से, नकत सिंह राठौर. क्या बात कर रहे हैं, जोधपुर राजस्थान से बात कर रहे हो. बटे जी की सर्दी है, थोड़ी घड़ी पड़ रही है कि नहीं पड़े बटे? बड़े थोड़ी थोड़ी पड़नी हर होगी. थोड़ी थोड़ी पड़नी हर होगी. मैच के बारे में कहीं कहना आपको? मैच के बारे में सर यही कहना चाहता हूँ, आज के मैच की बात की जाए तो अफगानिस्तान जीत जाएगा, पर मैं थोड़ा कल के मैच के बारे में, जो इंडिया भारत पाकिस्तान से हारा, उसके बारे में कुछ कहना चाहता हूँ. इसका कब से वेट कर रहे थे हम. सर यही कहना चाहता हूँ सर, मोहम्मद शमी सर बहुत ही गलत गेंदबाजी की, खराब गेंदबाजी की, शॉर्ट पिच गेंदबाजी ज्यादा की, और मैं चाहता हूँ कि वो टेस्ट और वनडे के लिए सही है, टी20 के लिए वो नहीं है सर. टी20 के लिए सही नहीं है, इसके ऊपर चर्चा जरूर करेंगे. लेकिन फिलहाल मुझे लगता है थोड़ा सा फोकस कर लेते हैं आज के मुकाबले के ऊपर जो रीसेंट में, क्योंकि कल तो जो टांग खिंचाई भारतीय फैंस ने की है, स्पेशली एज ए फैन इंडियन क्रिकेट की, वो बहुत ज्यादा हो गई आज के मुकाबले. आयुष, मैं ये कहना चाहता हूँ, जो ट्रोलिंग हुआ है मोहम्मद शमी को लेकर, वो गलत है जी. वो भारत के लिए बहुत बेहतरीन क्रिकेट खेले हैं. कल उनका दिन नहीं था, लेकिन किसका दिन था? किसका था? विराट कोहली और ऋषभ पंत को छोड़ दीजिए, किसका दिन था कल? विराट कोहली का भी दिन नहीं था, ऋषभ पंत भी खराब शॉट खेल के आउट हुए हैं. तो हम सिर्फ शमी को क्यों दोषी ठहराते हैं? आई थिंक इट इज रॉन्ग. आई थिंक एज इंडियंस वी शुड लव एवरी क्रिकेटर एंड रेस्पेक्ट देम. वो जी जान से खेल रहे हैं, किसी दिन गेंद गीला हो गया, आपने कभी गेंद पकड़ा ही नहीं होगा. आई एम टॉकिंग अबाउट माई सेल्फ. हाउ कैन आई इवन टॉक अबाउट अ फास्ट बॉलर हु इज गिवन हिज लाइफ, हु इज वर्कड वेरी हार्ड. लेकिन जो ट्रोलिंग हुआ है वो गलत हुआ है, और मैं समझता हूँ बख्शने वाली बात नहीं है, समझने वाली बात है. आपको समझना चाहिए कि हर खिलाड़ी टीम को जिताने के लिए जाता है, और जब हार होता है टीम का तो प्लीज एक्सेप्ट इट एज ग्रेसफुली एज यू एक्सेप्ट विक्ट्री. इसी में आपकी बड़ापन है कि इसको खेल समझिए और डोंट लुक फॉर स्केप गोट. गलती सबसे हुई है. बहुत बेहतरीन गेंदबाजी की पाकिस्तान ने एंड आई थिंक यू गॉट एक्सेप्ट दैट दे वर द सुपीरियर टीम यस्टरडे एंड मूव ऑन. और जब गीला गेंद मिलता है तो अच्छे से अच्छा बॉलर कुछ नहीं कर पाता. That's so rightly put. In fact, India is a country which rides high on emotions and cricket ek aisa sport hai Raja jahan par logo ki jazbaat emotional. I was exactly coming to that point only ki logo ke jazbaat itna jud jate hain ki sometimes people forget ki logically or practically realistically cheeze kitni sahi hain aur galat ko bhi hum aage badhava dete hain, which I think is not right, but no, I think it's unfair that we expect them to win all the time. Correct, 100% true. That's very, very right. You want 100% effort, and that I think the team gave yesterday. Yes, I think. Yes, I think. I just want to add here: if India had lost the same match against England or Australia yesterday by 10 wickets, people would have. People would have just, you know, accepted. Still accepted. It's a bad day. But just because it was Pakistan, where. You know, you get to play just one match in every 2 years during the World Cup. It becomes bigger. लेकिन उसके बाद जो सिचुएशन जो मैदान के ऊपर देखने को मिली थी ना, we are just rivals, वो वाली चीज प्रूव हुई थी. Smiling faces all over. We are always friends. Exactly. Well, I think, gentlemen, quickly on that note, very quickly, Afghanistan. Afghanistan. Ashish? I think Afghanistan, but again, there have been upsets. In all the night matches. See, there cannot be a but. I don't give you that chance this time. Okay, another one. Quickly. And 70% record of Sharjah teams chasing wins. So what is your answer? My answer is I'll give you in the break. Okay, perfect way. I think thank you so much, gentlemen. Thank you, Raja. Thank you, Ashish. Ayush, bahut bahut shukriya to all our listeners for tuning in. Thank you very, very much. We'll come to you with the live commentary. First Ball 2020. इस कार्यक्रम के प्रस्तुतकर्ता प्रवीण चंद. ये कार्यक्रम आकाशवाणी के दिल्ली केंद्र से प्रसारित किया गया. All India Radio, the channel of the nation, brings you live action of World Cup T20 from 23rd October 2021 onwards. All India matches on primary channel, FM Rainbow Network, local radio stations, FM relay stations, DTH and DRM. All other matches on local radio stations, FM relay station, DTH and DRM. पहली रात याद रहेगी. जल्दी है किस बात की।